ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ. ಈಗ ಒಂದು ಆಕಾಶವಾಣಿ ಹಾಸನ ಎಫ್ಎಂ. ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಈ ಕುರಿತಂತೆ ಹಾಸನದ ಗೃಹ ವಿಜ್ಞಾನ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಎನ್ ಸುರೇಖಾ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ನಂತರ ಕೃಷಿಲೋಕ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಈಗ ಮೊದಲಿಗೆ ಕೇಳೋಣ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಈ ಕುರಿತಂತೆ ಹಾಸನದ ಗೃಹ ವಿಜ್ಞಾನ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಎನ್ ಸುರೇಖಾ ಅವರೊಂದಿಗಿನ ಸಂದರ್ಶನವನ್ನ. ಇವರನ್ನ ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಸಿರಿಧಾನ್ಯಗಳನ್ನ ಬಹಳ ಹಿಂದಿನಿಂದಲೂ ಕೂಡ ನಮ್ಮ ಪೂರ್ವಜರು ಬಳಕೆಯನ್ನ ಮಾಡಿಕೊಂಡು ಬರ್ತಾ ಇದ್ರು. ಕಳೆದ ಒಂದು 40-50 ವರ್ಷಗಳಲ್ಲಿ ಈ ಸಿರಿಧಾನ್ಯಗಳ ಬಳಕೆ ಒಂದಷ್ಟು ಕಡಿಮೆ ಆಗಿದೆ. ಕೇವಲ ರಾಗಿ, ಅಕ್ಕಿ ಈ ತರಹದ ಪದಾರ್ಥಗಳನ್ನು ನಾವು ಹೆಚ್ಚು ಬಳಕೆಯನ್ನ ಮಾಡ್ತಾ ಇದ್ದೇವೆ. ಏನು ಒಂದು 40-50 ವರ್ಷ ಗ್ಯಾಪ್ ಆಯಿತು ಅಂತ ಹೇಳಿದ್ನೋ, ಈ ಒಂದು ಸಮಯದಲ್ಲಿ ನಾವು ಸಿರಿಧಾನ್ಯಗಳನ್ನ ಹೇಗೆ ಮೌಲ್ಯವರ್ಧನೆಯನ್ನ ಮಾಡಬೇಕು ಅನ್ನುವಂಥದ್ದನ್ನ ಒಂದಷ್ಟು ಮರ್ತಿರ್ತಕ್ಕಂಥದ್ದು, ಮತ್ತೆ ಹೊಸ ಪೀಳಿಗೆಯ ಜನರಿಗೆ ಅದರ ಬಗ್ಗೆ ಅರಿವು ಇಲ್ಲದೆ ಇರತಕ್ಕಂಥದ್ದು. ಆ ಕಾರಣದಿಂದಾಗಿ ಇವತ್ತು ಸಿರಿಧಾನ್ಯಗಳನ್ನ ಹೆಚ್ಚು ಬಳಕೆಯನ್ನ ಮಾಡ್ತಾ ಇಲ್ಲ. ಆದರೆ ವಿಜ್ಞಾನವೇ ಬೇರೆದನ್ನ ಹೇಳುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಈ ಸಿರಿಧಾನ್ಯಗಳು ಏನಿದ್ದಾವೋ ಇವು ಮನುಷ್ಯನ ಆರೋಗ್ಯಕ್ಕೆ ಬಹಳ ಮುಖ್ಯ. ಇವುಗಳ ಸೇವನೆಯಿಂದ ನಾವು ತುಂಬಾ ಆರೋಗ್ಯದಾಯಕವಾಗಿ ಇರಬಹುದು, ಅನೇಕ ರೋಗ ರುಜಿನಗಳನ್ನ ದೂರ ಇಡಬಹುದು ಅನ್ನುವಂಥದ್ದನ್ನ ವಿಜ್ಞಾನ ಹೇಳುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ಸಿರಿಧಾನ್ಯಗಳಿಗೆ ಹೆಚ್ಚು ಬೇಡಿಕೆ ಬರ್ತಾ ಇದೆ. ಅವುಗಳ ಬಳಕೆಯನ್ನ ಮಾಡಲಿಕ್ಕೆ ತುಂಬಾ ಜನರು ಇವತ್ತು ಪ್ರಾರಂಭವನ್ನ ಮಾಡಿದ್ದಾರೆ. ಆದರೆ ಹೇಗೆಲ್ಲ ಮಾಡಬಹುದು, ಏನೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ಅಷ್ಟು ಅರಿವು ಇದ್ದ ಹಾಗೆ ಇಲ್ಲ. ಕೇವಲ ಸಿರಿಧಾನ್ಯಗಳಿಂದ ಅನ್ನವನ್ನ ಮಾಡಿ ತಿಂತಾರೆ. ಆದರೆ ಒಂದೇ ತರಹದ ಒಂದು ಆಹಾರ ಏನಿರುತ್ತೋ ಅದು ಮನುಷ್ಯನಿಗೆ ಆದಷ್ಟು ಬೇಗ ಅದರ ಬಗ್ಗೆ ಒಂದಷ್ಟು ನಿರಾಸಕ್ತಿಯನ್ನ ಉಂಟು ಮಾಡುತ್ತೆ. ಈ ನಿಟ್ಟಿನಲ್ಲಿ ಅದರ ಮೌಲ್ಯವರ್ಧನೆಯನ್ನ ಮಾಡಿ ಬೇರೆ ಬೇರೆ ಪದಾರ್ಥಗಳನ್ನಾಗಿ ನಾವು ಮೌಲ್ಯವರ್ಧಿತ ಪದಾರ್ಥಗಳನ್ನ ಮಾಡದಂತಹ ಸಂದರ್ಭದಲ್ಲಿ ಹೆಚ್ಚು ಈ ಸಿರಿಧಾನ್ಯಗಳನ್ನ ಸೇವನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಈ ಸಿರಿಧಾನ್ಯಗಳನ್ನ ಹೇಗೆಲ್ಲ ಮೌಲ್ಯವರ್ಧನೆಯನ್ನ ಮಾಡಬಹುದು ಅನ್ನುವಂಥದ್ದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪರಿಚಯವನ್ನ ಮಾಡಿಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾಗಿರತಕ್ಕಂತಹ ಡಾಕ್ಟರ್ ಎನ್ ಸುರೇಖಾ ಅವರು. ಸುರೇಖಾ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸಿರಿಧಾನ್ಯ ಇದರ ಒಂದು ಪರಿಚಯವನ್ನ ಮಾಡಿಕೊಡಿ, ಮತ್ತೆ ಯಾವುದನ್ನೆಲ್ಲ ನಾವು ಸಿರಿಧಾನ್ಯ ಅಂತ ಹೇಳಿ ಕರಿತೇವೆ ಅದರ ಬಗ್ಗೆಯೂ ಕೂಡ ತಿಳಿಸಿ ಮೇಡಮ್. ಸರ್, ಸಿರಿಧಾನ್ಯ ಹೇಳೋಕ್ಕಿಂತ ಮೊದಲು ನಾನು ವಚನ ಸಾಹಿತ್ಯದಿಂದಲೂ ನಮಗೆ ಸಿರಿಧಾನ್ಯಗಳ ಮಹತ್ವ ಬಗ್ಗೆ ಒಂದೆರಡು ವಚನದಿಂದ ಆರಂಭ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ನವಣೆಯನ್ನು ತಿಂಬುವನು ಹವಣಾಗಿ ಇರುತ್ತಿಹನು, ಬವಣಿಗಳಿಗವನು ಬಳಬೀಳನಿ ಮಾತು, ಟವಣೆಯಲ್ಲೆಂದ ಸರ್ವಜ್ಞ. ಅಕ್ಕಿಯನ್ನು ಉಂಬುವನು, ಅಕ್ಕಿಯಂತಾಗುವನು, ಸಿಕ್ಕು ರೋಗದಲ್ಲಿ ರೊಕ್ಕವನ್ನು ವೈದ್ಯನಿಗೆ ಇಕ್ಕುತ್ತಲಿರುವ ಸರ್ವಜ್ಞ. ಸೊ ಈ ವಚನ ಸಾಹಿತ್ಯದಿಂದ ನಮಗೇನು ಅರ್ಥ ಆಗುತ್ತೆ ಅಂತಂದ್ರೆ, ನಮ್ಮ ವಚನ ಸಾಹಿತ್ಯ ಕಾಲದಿಂದಲೂ ಈ ನವಣೆ ಇರ್ಬೋದು, ಸಾವೆ ಇರ್ಬೋದು, ಸಜ್ಜೆ ಇರ್ಬೋದು, ಇವಕ್ಕೆಲ್ಲ ಒಂದು ಮಹತ್ವ ಇದೆ ಸರ್. ವಚನ ಸಾಹಿತ್ಯದಿಂದ ನಮಗೇನು ಅರ್ಥ ಆಗ್ತಿದೆ ಅಂತಂದ್ರೆ, ನವಣೆಯನ್ನು ತಿಂದ್ರೆ ಹವಣಾಗಿ ಬೆಳೆಯುವನು, ಅಂದ್ರೆ ಸದೃಢವಾದ ಒಂದು ದೇಹವನ್ನು ಹೊಂದುವನು, ಯಾವುದೇ ತರದ ರೋಗದಿಂದ ಅವನು ಬಳುವುದಿಲ್ಲ ಅಂತಂದು. ಆದ್ರೆ ಅದೇ ಅಕ್ಕಿಯನ್ನು, ನಮ್ಮ ಟ್ರೆಡಿಷನಲ್ ಸಾಂಪ್ರದಾಯಿಕವಾಗಿ ನಾವು ಮನೆಯಲ್ಲಿ ಬಳಸುವ ಅಕ್ಕಿ, ಅದನ್ನ ತಿಂದ್ರೆ ನಾವು ಹಕ್ಕಿ ಅಥವಾ ಪಕ್ಷಿಯಂತೆ ಆಗುವನು, ದೇಹ ಸದೃಢವಾಗಿರುವುದಿಲ್ಲ ಅಂತ ನಾವು ಈ ಒಂದು ವಚನದಿಂದ ಅರ್ಥ ಮಾಡಿಕೊಳ್ಬಹುದು. ಇನ್ನು ನೀವು ಕೇಳದಂಗೆ ಸಿರಿಧಾನ್ಯ ಎಂದರೇನು ಅಂತ ಕೇಳಿದ್ರಿ ಸರ್. ಇದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಹುಲ್ಲು ಅಂದ್ರೆ ಫ್ಯಾಮಿಲಿ ಪೊಯೇಸಿಯೇ ಗುಂಪಿಗೆ ಸೇರುವ ರಾಗಿ, ಸಜ್ಜೆ, ನವಣೆ, ಸಾವೆ, ಊದಲು ಮತ್ತು ಬರಗು ಅಥವಾ ಹಾರಕ ಅಂತ ನಾವು ಕರಿತೇವೆ. ಇವುಗಳನ್ನೆಲ್ಲ ನಾವು ಸಿರಿಧಾನ್ಯ ಅಂತಾನು ಕರಿತೇವೆ, ಅಥವಾ ತೃಣಧಾನ್ಯ ಅಂತ ಹೇಳ್ತೇವೆ, ಅಥವಾ ಕಿರುಧಾನ್ಯ ಅಂತ ನಾವು ಕರಿತೇವೆ. ಸೊ ನೀವು ಹೇಳದಂಗೆ ನಮ್ಮ 40 ವರ್ಷ ನಮ್ಮ ಅಜ್ಜ ಅಜ್ಜಿ ಅಥವಾ ಪೂರ್ವಜನರೆಲ್ಲ ತುಂಬಾ ಈ ರೀತಿ ನವಣಕ್ಕಿ ಸಾವಕ್ಕಿ ತಿಂದು ತುಂಬಾ ಸದೃಢರಾಗಿದ್ರು. ಆಗಿನ ಕಾಲದಲ್ಲಿ ನಾವು ಯಾರಿಗೂ ಡಯಾಬಿಟಿಸ್ ಇರ್ಬೋದು ಅಥವಾ ಒಬೆಸಿಟಿ ಇರ್ಬೋದು, ಬೊಜ್ಜಿ ಇರ್ಬೋದು, ಇವನ್ನೆಲ್ಲ ನಾವು ಕೇಳುತ್ತೇನೆ ಇರಲಿಲ್ಲ. ಬಟ್ ಈ ಆಧುನಿಕತೆಯ ಬೆಡಗಿನಲ್ಲಿ ಕಣ್ಮರೆಯಾಗುತ್ತಿರುವ ಈ ಸಿರಿಧಾನ್ಯಗಳು ಪೋಷಕಾಂಶ ಮತ್ತು ಆರೋಗ್ಯದ ದೃಷ್ಟಿಯಿಂದ ತುಂಬಾ ಮಹತ್ವವಾದ ಪಾತ್ರವನ್ನು ನಿರ್ವಹಿಸುತ್ತದೆ. ನೀವು ಸಿರಿಧಾನ್ಯ ಅಂತ ಕೇಳಿದ್ರಿ ಸರ್, ಅದರಲ್ಲಿ ಎರಡು, ಒಂದು ಮೇಜರ್ ಸೀರಿಯಲ್ಸ್ ಅಂತ ನಾವು ಕರಿತೇವೆ, ಅದರಲ್ಲಿ ನಮಗೆ ರೈಸ್, ಜೋಳ, ಗೋಧಿ ಇವನ್ನೆಲ್ಲ ನಾವು ಮೇಜರ್ ಸೀರಿಯಲ್ಸ್ ಅಂತ ಕರಿತೇವೆ. ಇನ್ನು ಮೈನರ್ ಸೀರಿಯಲ್ಸ್ ಅಂದ್ರೆ ತೃಣಧಾನ್ಯ ಅಥವಾ ಕಿರಿಧಾನ್ಯ ಅಂತಂದ್ರೆ, ಈಗ ನಾನು ಹೇಳ್ದಂಗೆ ರಾಗಿ, ಸಜ್ಜೆ ಇರ್ಬೋದು, ನವಣೆ ಇರ್ಬೋದು, ಸಾವೆ ಇರ್ಬೋದು, ಊದಲು, ಹಾರಕ ಅಥವಾ ಬರಗು, ಇವನ್ನೆಲ್ಲ ನಾವು ಸಿರಿಧಾನ್ಯ ಅಂತ ಹೇಳ್ಬೋದು ಸರ್. ಇಷ್ಟನ್ನ ನಾವು ಸಿರಿಧಾನ್ಯಗಳು ಅಂತ ಹೇಳಿ ವಿಂಗಡಣೆಯನ್ನ ಮಾಡ್ತೇವೆ. ಇವಕ್ಕೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಹತ್ವವೂ ಕೂಡ ಇದೆ ಅನ್ನುವಂಥದ್ದು ಹಿಂದಿನಿಂದಲೂ ಕೂಡ ಗೊತ್ತಿತ್ತು. ಆದ್ರೆ ಇವತ್ತು ವಿಜ್ಞಾನ ಅದನ್ನ ಒತ್ತಿ ಒತ್ತಿ ಹೇಳ್ತಾ ಇದೆ, ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಸಿರಿಧಾನ್ಯಗಳನ್ನ ನೀವು ಸೇವನೆಯನ್ನ ಮಾಡಿ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಈ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಿರಿಧಾನ್ಯಗಳ ಮಹತ್ವ ಏನು? ಸರ್, ಈಗ ನಾವು ಸಾಮಾನ್ಯವಾಗಿ ಬಳಸುವ ಏಕದಳ ಧಾನ್ಯಗಳಿಗೆ ಹೋಲಿಸಿದರೆ ಈ ಕಿರುಧಾನ್ಯಗಳು ಎಲ್ಲಾ ಪೋಷಕಾಂಶ ಸಾಕಷ್ಟು ಪ್ರಮಾಣದಲ್ಲಿದೆ. ಫಾರ್ ಎಕ್ಸಾಂಪಲ್, ಇದರಲ್ಲಿರುವ ಶರ್ಕರ ಪಿಷ್ಟ, ನಾವು ಕಾರ್ಬೋಹೈಡ್ರೇಟ್ ಏನಂತ ಕರಿತೇವಲ್ಲ, ಇವನ್ನ ನಾವು ಅಕ್ಕಿ, ಗೋಧಿ, ಜೋಳ ಅದರ ಜೊತೆ ತುಲನೆಯನ್ನು ಮಾಡಿದ್ರೆ ಇದರಲ್ಲಿ ತುಂಬಾ ಜಾಸ್ತಿ ಇದೆ. ಬಟ್ ಇದಕ್ಕೆ ಮಹತ್ವ ಬಂದಿರೋದು ಇದರಲ್ಲಿರುವ ಸಂಕೀರ್ಣ ಶರ್ಕರ ಪಿಷ್ಟ ಅಂದ್ರೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್. ಈ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಏನ್ ಮಾಡುತ್ತೆ, ನಮ್ಗೆ ನಿಧಾನವಾಗಿ ಶಕ್ತಿ ಕೊಡುತ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ನೀವು ಅಕ್ಕಿ ಏನಾದ್ರೂ ತಿಂದ್ಬಿಟ್ರೆ ಬೇಗ ಜೀರ್ಣ ಆಗಿ ಅದು ನಮ್ಮ ರಕ್ತದಲ್ಲಿ ಸೇರ್ಕೊಳ್ಳುತ್ತೆ, ಅವಾಗ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ. ಬಟ್ ಈ ಸಿರಿಧಾನ್ಯ ತಿಂದಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ, ಅದರಲ್ಲಿರುವ ಸಂಕೀರ್ಣ ಶರ್ಕರ ಪಿಷ್ಟ ಅಂದ್ರೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಏನಿದೆ ಅಲ್ಲ, ನಿಧಾನವಾಗಿ ಪಚನವಾಗುತ್ತಾ ದೇಹಕ್ಕೆ ಶಕ್ತಿ ಕೊಡುತ್ತಾ ರಕ್ತಗತವಾಗಿ ಪೋಷಣೆ ದೃಷ್ಟಿಯಿಂದ ಅತ್ಯಮೂಲ್ಯವಾಗಿದೆ. ಅದಕ್ಕಾಗಿ ನೀವು ನೋಡಬಹುದು, ಮೊದಲೆಲ್ಲ ಹಳೆ ಕಾಲದಲ್ಲಿ ಹೊಲ, ತೋಟ, ಗದ್ದೆಯಲ್ಲಿ ಕೆಲಸ ಮಾಡೋರ್ಗೆ ಏನ್ ಕೊಡ್ತಾ ಇದ್ರು ಸರ್, ಅವ್ರ ಅಕ್ಕಿ ಅನ್ನ ಏನ್ ಕೊಡ್ತಿರ್ಲಿಲ್ಲ, ಈ ನವಣೆ ಆಧಾರಿತ ಅಥವಾ ಸಾವೆ ಆಧಾರಿತ ಅಥವಾ ರಾಗಿ ಮುದ್ದೆ ಇದನ್ನ ಕೊಡ್ತಾ ಇದ್ರು. ಅವ್ರಿಗೇನಾಗೋದು, ಅದು ನಿಧಾನವಾಗಿ ಪಚನ ಆಗಿ ಶಕ್ತಿ ಕೊಡುತ್ತೋ, ಅವ್ರು ಬೆಳಗಿಂದ ಸಾಯಂಕಾಲವರೆಗೂ ದುಡಿಬೋದಿತ್ತು, ಹೊಲದಲ್ಲಿ ದುಡಿಬೋದಿತ್ತು, ಅವ್ರಿಗೆ ಪದೇ ಪದೇ ಬಾಯಾಡಿಸುವ ಚಪಲ ಏನು ಇರ್ತಿರ್ಲಿಲ್ಲ. ಸೊ ಇದೇ ಕಾರಣದಿಂದ ಮೊದಲೆಲ್ಲಾನು ನಾವು ನೋಡ್ದಂಗೆ ಹೊಲ, ತೋಟ, ಗದ್ದೆಗಳಲ್ಲಿ ಶ್ರಮಿಸುವ ಆಳುಗಳಿಗೆ ರಾಗಿ, ನವಣೆ, ಸಾವಿ ಆಧಾರಿತ ಊಟ ಇರ್ತಿತ್ತು. ಇದ್ರ ಮಹತ್ವನೇ ಇರೋದು ಇದರಲ್ಲಿ ಅಡಗಿರುವ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್. ಸೊ ಅದು ರಕ್ತದಲ್ಲಿನೂ ಕೂಡ ನಿಧಾನವಾಗಿ ಪಚನವಾಗಿ ಸಕ್ಕರೆ ಅಂಶ ಆಗುತ್ತೆ. ಈಗ ನಾವು ಫಾರ್ ಎಕ್ಸಾಂಪಲ್ ಏನಾದ್ರೂ ನಾವು ತಲೆ ಸುತ್ತ ಬಂದ್ವಂತಂದ್ರೆ ಇಮಿಡಿಯೇಟ್ ಗ್ಲೂಕೋಸ್ ಕೊಡ್ತಾರೆ. ಸೊ ಅದು ದೇಹದಲ್ಲಿ ಇಮಿಡಿಯೇಟ್ ಆಗಿ ತಕ್ಷಣಕ್ಕೆ ನಮ್ಗೆ ಅದು ಶಕ್ತಿಯಾಗಿ ಕೊಡುತ್ತೆ. ಸೊ ಅವಾಗ ಏನಾಗುತ್ತೆ, ನಮ್ಗೆ ದೇಹದಲ್ಲಿನ ಗ್ಲೂಕೋಸ್ ಅಂಶ ಅಥವಾ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ. ಸೊ ಸಿರಿಧಾನ್ಯಗಳ ಇನ್ನೊಂದು ವೈಶಿಷ್ಟ್ಯವೇನಂತಂದ್ರೆ, ಇದರ ಹಸಿವು ಇಂಗಿಸುವ ಸಾಮರ್ಥ್ಯ. ಸೊ ಅಲ್ಪ ಪ್ರಮಾಣದ ಸಿರಿಧಾನ್ಯ ನೀವು ಸೇವನೆ ಮಾಡಿದಾಗ ಬಹಳ ಹೊತ್ತಿನವರೆಗೂ ನಿಮಗೆ ಹಸಿವು ಆಗುವುದಿಲ್ಲ. ಸೊ ಇದನ್ನ ನೀವು ಮನೆಯಲ್ಲೇನು ಮಾಡಿ ನೋಡಬಹುದು ಸರ್. ನೀವು ಮೊದಲನೇ ದಿನ ಒಂದು ಬಟ್ಲು ಅಥವಾ ಅರ್ಧ ಬಟ್ಲಿಂದ ನಿಮ್ದು ರೈಸ್ ಏನಿದೆ ಅಲ್ಲ, ನೀವು ಬಿಳಿ ಅಕ್ಕಿ ಏನು ಯೂಸ್ ಮಾಡ್ತಿರಲ್ಲ, ಅದನ್ನ ತಿಂದು ನೋಡಿ. ಅದ್ರ ಎರಡನೇ ದಿನ ಅದೇ ಪ್ರಮಾಣದ ಊದಲು ಇರ್ಬೋದು, ನವಣೆ ಇರ್ಬೋದು, ಸಾವೆ ಇರ್ಬೋದು, ಅದನ್ನ ಮಾಡಿ ನೋಡಿ. ಇದೇನಾಗುತ್ತೆ, ಅಕ್ಕಿಗೆ ನಾವು ಒಂದು ಬಟ್ಲಿಗೆ 2 ಗ್ಲಾಸ್ ನೀರ್ ಹಾಕ್ತೇವೆ, ಅದು ಅಷ್ಟೇ ಆಗುತ್ತೆ. ಬಟ್ ಈ ಸಿರಿಧಾನ್ಯಗಳ ಇನ್ನೊಂದು ಮಹತ್ವ ಅಂತಂದ್ರೆ ಅವು ನಮ್ಗೆ ಬೇಯಿಸಿದಾಗ 2.5-3 ಪಟ್ಟು ಪ್ರಮಾಣ ಜಾಸ್ತಿ ಆಗುತ್ತೆ. ಸೊ ನೀವು ಮೊದಲನೇ ದಿನ ಅಕ್ಕಿ ತಿಂದವಾಗ ನಿಮ್ಗೆ 1-3 ಗಂಟೆ ಆದ ತಕ್ಷಣ ಹೊಟ್ಟೆ ಹಸಿವಾಗಕ್ ಸ್ಟಾರ್ಟ್ ಆಗುತ್ತೆ. ಬಟ್ ನೀವು ಅದೇ ಸಿರಿಧಾನ್ಯ ಬೇಸ್ಡ್ ಅನ್ನ ತಿಂದ್ರು, ನವಣಕ್ಕಿದೋ ಉದ್ಲಕ್ಕಿದೋ ತಿಂದವಾಗ ಅದು ಪ್ರಮಾಣನು ಜಾಸ್ತಿ ಆಗುತ್ತೆ. ಆಮೇಲೆ ಅದು ತಿಂದ್ಮೇಲೆ ನಿಮ್ಗೆ ಏನಾಗುತ್ತೆ, ಪದೇ ಪದೇ ಬಾಯಾಡಿಸುವ ಚಪಲ ಇರುವುದಿಲ್ಲ. ಯಾಕಂದ್ರೆ ಅದರದ್ದು ಮೇನ್ ಉದ್ದೇಶ ಅಥವಾ ಮಹತ್ವನೇ ಅದರ ಹಸಿವು ಇಂಗಿಸುವ ಸಾಮರ್ಥ್ಯ. ಸೊ ಈ ರೀತಿಯಾಗಿ ತುಂಬಾ ಸಂಶೋಧನೆ ಇಂದ ಏನ್ ಕಂಡು ಬಂದಿದೆ ಅಂತಂದ್ರೆ, ಈ ರೀತಿಯ ಸಿರಿಧಾನ್ಯದಿಂದ ತಿಂದ ಪದಾರ್ಥಗಳು ಸ್ಪೆಷಲಿ ವಿಶೇಷವಾಗಿ ಮಧುಮೇಹಿಗಳಿಗೆ ಮತ್ತೆ ಬೊಜ್ಜುಳ್ಳೋರ್ಗೆ ಅಥವಾ ಕಾರ್ಡಿಯೋವಾಸ್ಕುಲರ್ ಹೃದಯ ಸಂಬಂಧಿತ ಏನ್ ಕಾಯಿಲೆ ಇರ್ತಾವಲ್ಲ ಅಂತವ್ರಿಗೆ ತುಂಬಾ ಒಂದು ಅನುಕೂಲಕರ ಅಂತ ಹೇಳ್ತಾರೆ. ಸೊ ಅನೇಕ ಸಂಶೋಧನೆಯೂ ಇದ್ರ ಮೇಲೆ ನಡೆದಿದೆ. ಕೂದಲ್ ಇರ್ಬೋದು, ನವಣೆ ಇರ್ಬೋದು, ಸಾವೆ ಇರ್ಬೋದು. ಸೊ ಇದರಿಂದ ತಿಂದ ಆಹಾರ ನೀವು ನೀಡಿದಾಗ ರಕ್ತದಲ್ಲಿನ ಕೊಬ್ಬು ಮತ್ತು ಕೊಲೆಸ್ಟ್ರಾಲ್ ಪ್ರಮಾಣ ಕೂಡ ಗಣನೀಯವಾಗಿ ಇಳಿಮುಖವಾಗಿದೆ ಎಂದು ಕೂಡ ಸಂಶೋಧನೆಯಿಂದ ಕಂಡು ಬಂದಿದೆ. ಸೊ ಇಲ್ಲಿ ರಕ್ತದಲ್ಲಿನ ಕೊಬ್ಬು ಮತ್ತೆ ಕೊಲೆಸ್ಟ್ರಾಲ್ ಅಂತಂದ್ರೆ ನಾವು ಲಿಪಿಡ್ ಪ್ರೊಫೈಲ್ ಅಂತ ಕರಿತೇವೆ ಸರ್. ಸೊ ಒನ್ ಇಸ್ ಟೋಟಲ್ ಟ್ರೈಗ್ಲಿಸರೈಡ್ ಇರ್ಬೋದು, ಟೋಟಲ್ ಕೊಲೆಸ್ಟ್ರಾಲ್ ಇರ್ಬೋದು, LDL, VLDL, HDL. ಸೊ ಇವೆಲ್ಲ ನಾವು ಕೊಬ್ಬಿನ ಒಂದು ಪಟ್ಟಿ ಅಂತ ಹೇಳ್ತೇವೆ. ಸೊ ಈ ರೀತಿಯ ಸಿರಿಧಾನ್ಯಗಳನ್ನ ತಿಂದವಾಗ ಸೊ ಓವರ್ ಆಲ್ ನಮ್ಗೆ ಲಿಪಿಡ್ ಪ್ರೊಫೈಲ್, ಟ್ರೈಗ್ಲಿಸರೈಡ್ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, LDL, VLDL, ಇವು ತುಂಬಾ ದೇಹಕ್ಕೆ ಹಾನಿಕಾರಕ ಕೊಬ್ಬಿನಾಂಶ ಹಾನಿ ಮಾಡ್ತವೆ. ಸೊ ಈ ಒಂದು ಸಂಶೋಧನೆಯಿಂದ ಏನ್ ಕಂಡು ಬಂದಿದೆ ಅಂತಂದ್ರೆ, ಅನ್ನನ ನೀವು ರಿಪ್ಲೇಸ್ ಮಾಡಿ ಸಿರಿಧಾನ್ಯದಿಂದ ತಿಂದ ಆಹಾರದಿಂದ ನಮ್ಮ ರಕ್ತದಲ್ಲಿರುವ ಗ್ಲುಕೋಸ್ ಅಥವಾ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗಿದೆ. ಟೋಟಲ್ ಬ್ಲಡ್ ಅಂಡ್ ಲಿಪಿಡ್ ಪ್ರೊಫೈಲ್ ಅಂತ ನಾವು ಅದನ್ನ ಇಂಗ್ಲಿಷ್ ನಲ್ಲಿ ಕರಿತೇವೆ. ಸೊ ಇದಲ್ಲದೆ ನಮಗೆ ಸಿರಿಧಾನ್ಯದಲ್ಲಿ ಅವಶ್ಯವಿರುವ ಸಸಾರಜನಕ ಪ್ರೋಟೀನ್, ಸೊ ಇದು ಕೂಡ ಅಷ್ಟೇ. ನಾವು ದೈನಂದಿನವಾಗಿ ಯೂಸ್ ಮಾಡುವ ಅಥವಾ ಬಳಕೆ ಮಾಡುವ ಗೋಧಿ, ಜೋಳ ಅಥವಾ ಅಕ್ಕಿ ಜೊತೆ ಏನಿದೆ ಅಲ್ಲ, ಅದು 75-80 ರೇಂಜ್ಗಿದೆ. ಬಟ್ ಇಟ್ ಈಸ್ ಹೈಲಿ ಡೈಜೆಸ್ಟಿಬಲ್. ಸೊ ಅರ್ಥ ಆಗ್ತಾ ಇದ್ದೇನೆ ಸರ್? ಈಗ ಸಿರಿಧಾನ್ಯದಲ್ಲಿ ಏನಾಗ್ತಿದೆ ಅಂತಂದ್ರೆ, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಇರೋದ್ರಿಂದ ಸ್ಲೋ ಆಗಿ ಡೈಜೆಸ್ಟ್ ಆಗ್ತಾ ಇದೆ. ಸ್ಲೋ ಆಗಿ ಡೈಜೆಸ್ಟ್ ಆಗ್ತಾ ಇರೋದ್ರಿಂದ ಏನಾಗ್ತಿದೆ, ಅದು ರಕ್ತದಲ್ಲಿನ ಕೊಬ್ಬು ಮತ್ತೆ ಸಕ್ಕರೆ ಪ್ರಮಾಣವನ್ನ ನಿಯಂತ್ರಿಸ್ತಿದೆ. ಪ್ರೋಟೀನ್ ಏನಿದೆ ಅಲ್ಲ, ನಾವು ಕಂಪೇರ್ ಮಾಡಿದ್ರೆ ಗೋಧಿ, ಜೋಳ ಇರ್ಬೋದು, ಅಕ್ಕಿ ಇರ್ಬೋದು, ಅಷ್ಟೇ ಪ್ರಮಾಣದಲ್ಲಿ ಇತ್ತಂದ್ರೂ ಹೈಲಿ ಡೈಜೆಸ್ಟಿಬಲ್. ಸೊ ಸಸಾರಜನಕ ನಮ್ದು ಮೇನ್ ಉದ್ದೇಶ ಏನು, ಸಸಾರಜನಕ ನಾವು ಇಂಗ್ಲಿಷ್ ನಲ್ಲಿ ಪ್ರೋಟೀನ್ ಅಂತ ಕರಿತೇವೆ. ಸೊ ಸಸಾರಜನಕದ ಮೇನ್ ಫಂಕ್ಷನ್ ಅಥವಾ ಕಾರ್ಯ ಏನಂತಂದ್ರೆ, ಇಟ್ ಈಸ್ ಯೂಸ್ಡ್ ಫಾರ್ ದ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ದ ಬಾಡಿ. ಸೊ ನಮ್ಮ ದೇಹಕ್ಕೆ ಬೇಕಾಗುವ ಬೆಳವಣಿಗೆಗೆ ಅಥವಾ ಸ್ವಾಸ್ಥ್ಯಕ್ಕೆ ನಮ್ಗೆ ಸಸಾರಜನಕ ಬೇಕು. ಸೊ ಇದರಲ್ಲೂ ಕೂಡ ಅದು ಮಹತ್ವದ ಒಂದು ಪಾತ್ರವನ್ನು ವಹಿಸುತ್ತದೆ. ಸೊ ಏನಾಗುತ್ತೆ, ಅದು ಬೇಗ ಡೈಜೆಸ್ಟ್ ಆಗಿ ನಮ್ಮ ದೇಹಕ್ಕೆ ಬೇಕಾಗುವ, ನಮ್ಮ ಬೆಳವಣಿಗೆಗೆ ಬೇಕಾಗುವ ಸಸಾರಜನಕವನ್ನ ಈ ಸಿರಿಧಾನ್ಯಗಳಿಂದ ಬಿಡುಗಡೆ ಮಾಡುತ್ತದೆ. ಮತ್ತೆ ನಿಮಗೆ ಗೊತ್ತಿರೋ ಹಾಗೆ ಅಂತೂ ರಾಗಿಯಲ್ಲಿ ತುಂಬಾ ಕ್ಯಾಲ್ಸಿಯಂ ಇದೆ, 344 ಎಕ್ಸೆಪ್ಷನಲಿ ಹೈ. ಸೊ ಅದೇನು ರೇಂಜ್ ಇದೆ ಅಂತಂದ್ರೆ 18-45 ಇದೆ ಎಲ್ಲ ಸಿರಿಧಾನ್ಯಗಳಲ್ಲಿ. ನಾನು ಹೇಳಿದ್ನೆಲ್ಲ ಈಗ ನವಣೆ, ಊದಲು ಅದರಲ್ಲಿ. ಬಟ್ ರಾಗಿಯಲ್ಲಿ ಮಾತ್ರ 344 mg/100 g ಇದೆ. ಅದಕ್ಕೋಸ್ಕರ ರಾಗಿನ ನಾವ್ ಏನ್ ಮಾಡ್ತೇವೆ ಅಂತಂದ್ರೆ ಮಕ್ಕಳ ಫುಡ್ ಅಲ್ಲಿ ಯೂಸ್ ಮಾಡ್ತೇವೆ. ಸೊ ವಡ್ರಾಗಿ ಇಟ್ಟಿರ್ಬೋದು, ಹಸಿರಾಗಿ ಇಟ್ಟಿರ್ಬೋದು, ಮಾಲ್ಟ್ ಇರ್ಬೋದು. ಸೊ ಈಗ ಔದ್ಯಮಿಕ ಕ್ಷೇತ್ರದಲ್ಲೂ ರಾಗಿ ತುಂಬಾ ಎಂಟ್ರಿ ಆಗಿದೆ, ಸ್ಪೆಷಲಿ ಯಾರಿಗೆ, ವಿಶೇಷವಾಗಿ ಮಕ್ಕಳ ಒಂದು ಪೂರಕ ಆಹಾರ. ಈಗ ನಾವು 6 ತಿಂಗಳಾಗೋ ತನ ಅವ್ರಿಗೆ ಎದೆ ಹಾಲು ಕೊಡಿಸ್ತೇವೆ. 6 ತಿಂಗಳಾದ್ಮೇಲೆ ನಾವು ಅವ್ರಿಗೆ ಕಂಪಲ್ಸರಿಯಾಗಿ ಮಕ್ಕಳಿಗೆ ಪೂರಕ ಆಹಾರನ ಕೊಡ್ಬೇಕು. ಸೊ ಅದರ ಇದು ಎಲ್ಲ ಇದಾವೆ ಬೇರೆದೆಲ್ಲ, ಆದ್ರೆ ಮನೆಯಲ್ಲೇನೆ ರಾಗಿ ಮಾಲ್ಟ್ ನೆನೆ ಇಟ್ಟು ಮೊಳಕೆ ಬರ್ಸಿ ಮಾಡೋದ್ರಿಂದ ಮಕ್ಕಳಿಗೆ ಕ್ಯಾಲ್ಸಿಯಂ ಸಿಗುತ್ತೆ. ಅಂತಂದ್ರೆ ಅವರ ಮೂಳೆ ಎಲ್ಲ ಬೆಳವಣಿಗೆ ಆಗಬೇಕಾಗುತ್ತೆ, ಅದಕ್ಕೆ ಇದು ಹೆಚ್ಚು ಪೂರಕವಾಗಿ ಕೆಲಸ ಮಾಡುತ್ತೆ. ಸೊ ರಾಗಿ ಏನಂತಂದ್ರೆ ಅದರ ಮಹತ್ವ ಎಲ್ಲಿ ಪಡ್ಕೊಂಡಿದೆ ಅಂತಂದ್ರೆ, ಈ ಮಾಲ್ಟ್ ಇಂಡಸ್ಟ್ರಿಯಲ್ಲಿ ರಾಗಿ ತನ್ನ ಮಹತ್ವವನ್ನು ಪಡೆದಿದೆ. ಇನ್ನೊಂದು ಇದರ ಮಹತ್ವ ಸಿರಿಧಾನ್ಯಗಳ ಬಗ್ಗೆ ಹೇಳ್ಬೇಕಂತಂದ್ರೆ, ಇದರಲ್ಲಿ ರಕ್ತವರ್ಧನೆಗೆ ಬೇಕಾಗಿರುವ ಅಂದ್ರೆ ಕಬ್ಬಿಣಾಂಶ, ಐರನ್ ಅಂತ ನಾವೇನ್ ಕರಿತೇವಲ್ಲ, ಸಜ್ಜೆ, ಸಾವಿ ಮತ್ತು ಉದ್ಲಕ್ಕಿಯಲ್ಲಿ ಯಥೇಚ್ಛವಾಗಿದೆ, ತುಂಬಾ ಜಾಸ್ತಿ ಇದಾವ. ಸೊ ಐರನ್ ನಮ್ಗೆ ಬೇಕೇ ಬೇಕು. ಮಕ್ಕಳಿಗೆ 6 ತಿಂಗಳಾದ್ಮೇಲೆ ಏನಾಗುತ್ತೆ ಸರ್, ಅವ್ರಿಗೆ ಯೂಶುವಲಿ ನಾವು ಇನ್ನು ಇಂಡಸ್ಟ್ರೀಸ್ ಎಂಟರ್ ಆಗಿಲ್ಲ ಈ ಫೀಲ್ಡ್ ಅಲ್ಲಿ, ಮಕ್ಕಳ ಫೀಲ್ಡ್ ಅಲ್ಲಿ ಇನ್ನು ತುಂಬಾ ಸಂಶೋಧನೆ ನಡೀತಾ ಇದೆ. ಮಕ್ಕಳಿಗೆ ನಾವು ಮಿಲೆಟ್ಸ್ ಕೊಡ್ಬೇಕಾ ಕೊಡ್ಕೂಡ್ದಾ ಅಂತ. ಸೊ ರಾಗಿ ಹ್ಯಾಸ್ ಟೇಕನ್ ಇಟ್ಸ್ ಪ್ಲೇಸ್. ಸೊ ರಾಗಿ ಎಂಟರ್ ಆಗಿದೆ ಮಕ್ಕಳ ಫುಡ್ ಅಲ್ಲಿ. ಇನ್ನು ಈ ಐರನ್ ಅವೆಲ್ಲ ತುಂಬಾ ಜಾಸ್ತಿ ಇದ್ರು ಕೂಡ ಇನ್ನು ನಾವು ಅದರ ಮೇಲೆ ಇನ್ನು ಸಂಶೋಧನೆ ಮಾಡಬೇಕಾಗಿದೆ. ಪ್ರೊಸೆಸಿಂಗ್ ಯಾವ ಒಂದು ತಾಂತ್ರಿಕವನ್ನು ನಾವು ಯೂಸ್ ಮಾಡಿ ಬಳಸಿ ಮಕ್ಕಳಿಗೆ ಕೊಡಬಹುದು ಅನ್ನೋದನ್ನ ಇದೆ. ಇನ್ನ ಸಜ್ಜೆ ಸಾವಿ ಮತ್ತು ಉದ್ಲಕ್ಕಿ ಎಲ್ಲಂತ್ರೂ ತುಂಬಾ ಐರನ್ ಅಂಶ ಇದೆ. ಇದಿಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಿರಿಧಾನ್ಯಗಳ ಮಹತ್ವ ಅನ್ನುವಂಥದ್ದು. ಇನ್ನು ಸಾಕಷ್ಟು ಪೋಷಕಾಂಶಗಳು ಸಿರಿಧಾನ್ಯದಲ್ಲಿ ಇದ್ದಾವೆ, ಅವುಗಳನ್ನು ಕೂಡ ಪರಿಚಯ ಮಾಡಿಕೊಡಿ. ಸೊ ಸಿರಿಧಾನ್ಯದ ಇನ್ನೊಂದು ಅತ್ಯಮೂಲ್ಯ ಆಹಾರಗಳ ಎಂಬ ಮುನ್ನಣೆಗೆ ಇನ್ನೊಂದು ಕಾರಣ ಇದರಲ್ಲಿರುವ ನಾರಿನಾಂಶ. ಸೊ ಡೈಟ್ರಿ ಫೈಬರ್ ಅಂತ ನಾವೇನ್ ಕರಿತೇವಲ್ಲ, ಅದು ಇತ್ತೀಚಿನ ಒಂದು ಸಂಶೋಧನೆ ಪ್ರಕಾರ ಏನ್ ಬಂದಿದೆ ಅಂತಂದ್ರೆ ಈ ಧಾನ್ಯಗಳಲ್ಲಿರುವ ನಾರಿನಾಂಶ ಸ್ಪೆಷಲಿ ವಿಶೇಷವಾಗಿ ನೀರಿನಲ್ಲಿ ಅಥವಾ ದೇಹದಲ್ಲಿ ಕರಗುವ ನಾರಿನಾಂಶ, ಅದಕ್ಕೆ ನಾವು ಬೀಟಾ ಗ್ಲುಕನ್ ಅಂತ ಕರಿತೇವೆ. ಸೊ ಈ ನಾರಿನಾಂಶ ಏನಿದೆ ಅಲ್ಲ, ಇದು ಅತ್ಯಂತ ಮಹತ್ವವಾದದ್ದು. ಯಾಕಂತಂದ್ರೆ ಮೆನಿ ತುಂಬಾ ಸಂಶೋಧನೆಗಳ ಪ್ರಕಾರ ಏನಾಗಿದೆ ಅಂತಂದ್ರೆ ಇದರಲ್ಲಿರುವ ಗಾಬಾ ಅಂದ್ರೆ ಗಾಮಾ ಅಮೈನೋ ಬಿಟರಿಕ್ ಆಸಿಡ್, ಅದೇನ್ ಮಾಡುತ್ತೆ ಅಂತಂದ್ರೆ ಇಟ್ ಹೆಲ್ಪ್ಸ್ ಇನ್ ದ ರಿಡಕ್ಷನ್ ಆಫ್ ಸಿವಿಡಿ ಡಿಸೀಸಸ್ ಅಂದ್ರೆ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್ ಅನ್ನ ಅದು ಕಡಿಮೆ ಮಾಡುತ್ತೆ. ಆಮೇಲೆ ನಯಾಸಿನ್ ಅನ್ನೋ ಒಂದು ಅಂಶ ಇದೆ ಸರ್ ಸಿರಿಧಾನ್ಯಗಳಲ್ಲಿ, ಎಲ್ಲಾ ಸಿರಿಧಾನ್ಯಗಳಲ್ಲಿ ನಯಾಸಿನ್, ಇಟ್ ಇಸ್ ಅ ವಿಟಮಿನ್ B3 ಅಂದ್ರೆ ನಮ್ಮ ವಿಟಮಿನ್ ಏನಂತ ಕರಿತೇವಲ್ಲ B3, ಅದು ಮತ್ತೆ ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತ ಇದೆ. ಇವು ಏನ್ ಮಾಡ್ತಾವ ಅಂತಂದ್ರೆ ಟ್ರೈಗ್ಲಿಸರೈಡ್ ಲೆವೆಲ್ ಅನ್ನ ಕಡಿಮೆ ಮಾಡಿ ಕಾರ್ಡಿಯೋವಾಸ್ಕುಲರ್ ಹೃದಯ ಸಂಬಂಧಿತ ಕಾಯಿಲೆಗಳನ್ನ ತುಂಬಾ ಇಳಿಮುಖವಾಗಿ ಮಾಡುತ್ತೆ. ಮತ್ತೆ ಸಿರಿಧಾನ್ಯಗಳಲ್ಲಿ ವಾಟರ್ ಅಬ್ಸಾರ್ಬ್ಷನ್ ಕೆಪಾಸಿಟಿ ತುಂಬಾ ಇರುತ್ತೆ. ಸೊ ವಾಟರ್ ಅಬ್ಸಾರ್ಬ್ಷನ್ ನೀರಿನ ಅಬ್ಸಾರ್ಬ್ ಮಾಡ್ಕೊಳ್ಳೋ ಕೆಪಾಸಿಟಿ ಜಾಸ್ತಿ ಇರೋದ್ರಿಂದ ಅದು ಕೋಲನ್ ನಮ್ಮ ಇಂಟೆಸ್ಟೈನ್ ಏನಿರುತ್ತಲ್ಲ ಕರುಳು ಅಂತ ನಾವೇನ್ ಕರಿತೇವಲ್ಲ ಅದನ್ನ ಹೈಡ್ರೇಟ್ ಮಾಡುತ್ತೆ. ಹೈಡ್ರೇಟ್ ಮಾಡುತ್ತಂದ್ರೆ ಯಾವಾಗ್ಲೂ ತೇವಾಂಶವಾಗಿ ಇರುವ ಹಾಗೆ ನೋಡಿಕೊಳ್ಳುತ್ತೆ. ಸೊ ಇದರಿಂದ ಏನಾಗುತ್ತಂದ್ರೆ ಕಾನ್ಸ್ಟಿಪೇಷನ್, ಈ ಮಲಬದ್ಧತೆ, ಇವನ್ನೆಲ್ಲ ಈ ರೀತಿಯ ಕಾಯಿಲೆಗಳನ್ನ ಕಡಿಮೆ ಮಾಡುತ್ತೆ. ಕೋಲನ್ ಕ್ಯಾನ್ಸರ್ ಈ ರೀತಿಯ ಕಾಯಿಲೆಗಳನ್ನ ಈ ನಾರಿನಾಂಶ ತುಂಬಾ ಕಡಿಮೆ ಮಾಡುತ್ತೆ ಅಂತ ನಮಗೆ ಸಂಶೋಧನೆಯಿಂದ ಕಂಡು ಬಂದಿದೆ. ಇನ್ನೊಂದಂತಂದ್ರೆ ಫೀಕಲ್ ಬಲ್ಕಿಂಗ್. ಸೊ ಫೀಕಲ್ ಬಲ್ಕಿಂಗ್ ಅಂತಂದ್ರೆ ಇದು ನೀರಿನ ತುಂಬಾ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಕೆಲವೊಬ್ಬರಿಗೆ ಮಲಬದ್ಧತೆ ಇರುತ್ತೆ, ಅವರು ಬೆಳಗ್ಗೆ ಎದ್ದ ತಕ್ಷಣ ಮೋಷನ್ ಆಗೋದಿಲ್ಲ ಅಂತ ಲ್ಯಾಕ್ಸೆಟಿವ್ಸ್ ಎಲ್ಲ ತಗೊಳ್ತಾರೆ. ಸೊ ಈ ಲ್ಯಾಕ್ಸೆಟಿವ್ಸ್ ಕೂಡ ಅವ್ರು ಕೊಡೋದೇನು ಗಮ್ ಕರಾಯ ಅಂತ ಕೊಡ್ತಾರೆ, ಕಮ್ ಅರೇಬಿಕಾ ಅಂತ ಕೊಡ್ತಾರೆ. ನೀವು ನಿಮ್ಮ ಇದನ್ನ ತೆಗೆದು ನೋಡಬಹುದು ಲ್ಯಾಕ್ಸೆಟಿವ್ಸ್ ನಲ್ಲಿ. ಸೊ ದಟ್ ಈಸ್ ನಥಿಂಗ್ ಬಟ್ ಅದು ಏನಂತಂದ್ರೆ ನಾರು. ಸೊ ಆ ನಾರೇನಾಗುತ್ತೆ ನಮ್ಗೆ ಆ ಕೋಲನ್ ಅನ್ನ ತೇವಾಂಶವನ್ನ ಹಾಗೆ ಉಳಿಸ್ಕೊಂಡು ಆಮೇಲೆ ಟ್ರಾನ್ಸಿಟ್ ಟೈಮ್, ಸೊ ನಮ್ಮ ಹೊಟ್ಟೆಯಿಂದ ಕರಳ ಇದನ್ನ ಟ್ರಾನ್ಸಿಟ್ ಟೈಮ್ ಏನಿರುತ್ತಲ್ಲ ಅದನ್ನ ಕಡಿಮೆ ಮಾಡಿ ನಮ್ಗೆ ಮಲಬದ್ಧತೆ ಬರದ ಹಾಗೆ ನೋಡ್ಕೊಳತ್ತೆ. ಸೊ ಇನ್ನೊಂದು ಗ್ಲೂಟನ್ ಫ್ರೀ. ಸರ್ ಈಗ ನೀವು ಕೇಳ್ತಾ ಇರ್ಬೋದು ಎಲ್ಲರಿಗೂ ಗೋಧಿ ತಿನ್ಬೇಡಿ, ಯಾಕಂದ್ರೆ ಕರಳು ಸೀಲಿಯಾಕ್ ಡಿಸೀಸ್ ಅಂತ ನಾವು ಅದನ್ನ ಕರಿತೇವೆ. ಇದರಲ್ಲಿ ಏನಿದೆ ಅಲ್ಲ ಗ್ಲೂಟನ್ ಇರದೆ, ಗೋಧಿಯಲ್ಲಿ ಗ್ಲೂಟನ್ ಅಂತ ಒಂದು ಅಂಶ ಇರುತ್ತೆ. ಸೊ ಆ ಗ್ಲೂಟನ್ ತಿನ್ನೋದ್ರಿಂದ ಏನಾಗುತ್ತೆ ನಮ್ಮ ಕರಳುಗಳನ್ನ ಸುತ್ತಕೊಳ್ಳುತ್ತೆ. ಅದು ನೀವು ಮನೇಲಿ ಬೇಕಂದ್ರೆ ಮಾಡಿ ನೋಡಿ, ನೀವು ಒಂದಿಷ್ಟು ಗೋಧಿ ಹಿಟ್ಟು ತಗೊಂಡು ಕಲಸಿ ಟ್ಯಾಪ್ ವಾಟರ್ ಅಂಡರ್ ಅದನ್ನ ತೊಳಿತಾ ಹೋಗಿ, ನಿಮ್ ಗ್ಲೂಟನ್ ಎಲ್ಲ ಹೋಗಿ ಬರೀ ಗ್ಲೂಟನ್ ಫ್ರೀ ಹಿಟ್ಟು ಉಳಿಯುತ್ತೆ. ಅದನ್ನ ನೀವು ಬೇಕ್ ಮಾಡಿದಾಗ ಚಿಕ್ಕ ಉಂಡೆ ದೊಡ್ಡ ಉಂಡೆ ಆಗುತ್ತೆ. ಸೊ ಅದೇನು ನಮ್ದು ಅಂಶ ನೀರಿನಲ್ಲಿ ಹೋಗಿರುತ್ತಲ್ಲ ಅದು ನಮ್ಗೆ ಕಟ್ಕೊಳ್ತಾ ಹೋಗುತ್ತೆ. ಸೊ ಈಗ ಎಲ್ಲಾ ಜನರೇಷನ್ ಅವ್ರ ಏನಾಗಿದೆ ಸೀಲಿಯಾಕ್ ಡಿಸೀಸ್ ಅನ್ನೋದ್ರಿಂದ ಬಳಲ್ತಾ ಇದಾರೆ. ಸೊ ಈ ಸಿರಿಧಾನ್ಯಗಳು, ಎಲ್ಲಾ ಸಿರಿಧಾನ್ಯಗಳು, ನವಣೆ ಇರ್ಬೋದು, ಸಾವೆ ಇರ್ಬೋದು, ಊದಲು ಇರ್ಬೋದು, ಇವೆಲ್ಲ ಗ್ಲೂಟನ್ ಫ್ರೀ ಅಂತ ಗೊತ್ತಾಗಿದೆ. ಸೊ ಅದಕ್ಕೆ ಜನ ತುಂಬಾ ಈಗ ಮಿಲೆಟ್ಸ್ ಮೇಲೆ ಗಮನ ಹರಿಸ್ತಾ ಇದ್ದಾರೆ. ಇನ್ನೊಂದು ಅದು ನಾನ್ ಅಲರ್ಜಿಕ್, ಅಲರ್ಜಿ ಆಗೋದಿಲ್ಲ ನಮ್ಗೆ ಸಿರಿಧಾನ್ಯ ತಿನ್ನೋದ್ರಿಂದ ಅಲರ್ಜಿ ಕಡಿಮೆ. ಸಿರಿಧಾನ್ಯಗಳ ಮಹತ್ವ ಕೇಳಿದ್ರಿ. ಸೊ ಇದು ಎದಕ್ಕೆ ಮಹತ್ವ ಪಡೆದಿದೆ ಅಂದ್ರೆ ಅದರಲ್ಲಿರುವ ನಾರಿನಾಂಶ, ಅದರಲ್ಲೂ ವಿಶೇಷವಾಗಿ ನೀರಿನಲ್ಲಿ ಕರಗುವ ನಾರಿನಾಂಶ. ನಾರಿನಾಂಶದಲ್ಲಿ ಎರಡು ಸರ್, ಒಂದು ನಾನ್ ಸಾಲಿಬಲ್, ಇನ್ನೊಂದು ಸಾಲಿಬಲ್. ಸೊ ನಾನ್ ಸಾಲಿಬಲ್ ಏನಾಗುತ್ತೆ ನಮ್ಮ ದೇಹದಲ್ಲಿ ಅವು ಪಚನವಾಗದೆ ಹಂಗೆ ಫೀಕಲ್ ಮ್ಯಾಟರ್ ಥ್ರೂ ನಮ್ಮ ಮೋಷನ್ ಥ್ರೂ ಪಾಸ್ ಆಗುತ್ತೆ. ಬಟ್ ಸಾಲಿಬಲ್ ಏನಾಗುತ್ತೆ ಅಂತಂದ್ರೆ ಈ ರೀತಿಯ ಕಾರ್ಯಗಳನ್ನ ಅವು ಮಾಡ್ತಾವ. ಹೈಪೋಗ್ಲೈಸಿಮಿಕ್ ಇರ್ಬೋದು, ನಮ್ಮ ದೇಹದಲ್ಲಿನ ಸಕ್ಕರೆ ಪ್ರಮಾಣವನ್ನ ಕಡಿಮೆ ಮಾಡೋದಿರ್ಬೋದು, ಅಥವಾ ಹೈಪೋಲಿಪಿಡೆಮಿಕ್ ನಮ್ಮ ದೇಹದಲ್ಲಿರುವ ಒಂದು ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಮಾಡೋದಿರ್ಬೋದು, ಬೊಜ್ಜು ಕಡಿಮೆ ಮಾಡೋದಿರ್ಬೋದು, ಈ ರೀತಿಯ ಒಂದು ಕಾರ್ಯವನ್ನ ಈ ನಾರಿನಾಂಶ ಮಾಡುತ್ತೆ. ಸೊ ಇನ್ನೊಂದು ಅದರಲ್ಲಿ ನಾವು ಇದಂದ್ರೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಹೇಳಿದ್ನೆಲ್ಲ ಸಂಕೀರ್ಣ. ಸೊ ಗೋಧಿ ಮತ್ತೆ ಮೈದಾ ಅಕ್ಕಿಯಲ್ಲಿ ಏನಿರುತ್ತೆ ಬರೀ ಕಾರ್ಬೋಹೈಡ್ರೇಟ್ ಇರುತ್ತೆ, ರಿಫೈನ್ಡ್. ಸೊ ಇದರಲ್ಲಿ ಸಂಕೀರ್ಣವಾಗಿರುತ್ತೆ, ಕಾಂಪ್ಲೆಕ್ಸ್ ಆಗಿರುತ್ತೆ ಅದು. ಸೊ ಈ ಕಾಂಪ್ಲೆಕ್ಸ್ ಆಗಿರೋದ್ರಿಂದ ಏನಾಗುತ್ತೆ ನಾವು ಊಟ ಮಾಡಿದ್ದಂತ ಆಹಾರವನ್ನ ನಿಧಾನವಾಗಿ ಪಚನವಾಗಿ ನಿಧಾನವಾಗಿ ಶಕ್ತಿ ಕೊಡುತ್ತಾ, ಸೊ ಅದರಿಂದ ರಿಲೀಸ್ ಆಗಿರೋ ಗ್ಲುಕೋಸ್ ಏನಿದೆ ಅಲ್ಲ ನಮ್ಮ ಬಾಡಿನ ನಿಧಾನವಾಗಿ ಸೇರ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ ನಮ್ಗೆ ನಮ್ಮಲ್ಲಿರುವ ಸಕ್ಕರೆ ಅಂಶ ಜಾಸ್ತಿ ಆಗಂಗಿಲ್ಲ. ಇದಿಷ್ಟು ಸಿರಿಧಾನ್ಯಗಳ ಬಳಕೆಗೆ ಸಂಬಂಧಪಟ್ಟಂತಹ ವಿಚಾರಗಳು, ಮಹತ್ವಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಈ ಸಿರಿಧಾನ್ಯಗಳನ್ನ ಹೇಗೆಲ್ಲ ಬಳಕೆಯನ್ನ ಮಾಡಬಹುದು? ಸರ್, ನೀವು ಮೊದಲೇ ಹೇಳದಂಗೆ ಈ ಸಿರಿಧಾನ್ಯಗಳು ನಾವು 40-30 ವರ್ಷದಿಂದ ತುಂಬಾ ನಮ್ಮ ಪೂರ್ವಜನರು ಇದನ್ನ ತಮ್ಮ ಪಾರ್ಟ್ ಆಫ್ ತಮ್ಮ ಜೀವನದ ಒಂದು ಅಂಗವಾಗಿ ಮಾಡಿಕೊಂಡಿದ್ರು. ಬಟ್ ಈಗೇನಾಗಿದೆ ಅಂತಂದ್ರೆ ಈ ಆಧುನಿಕತೆಯ ಮಾಯಾಲೋಕದಲ್ಲಿ ಈ ಸಿರಿಧಾನ್ಯಗಳು ಕಣ್ಮರೆ ಆಗುತ್ತಿವೆ. ಮತ್ತೆ ಇದಕ್ಕೆ ಇನ್ನೊಂದು ಮುಖ್ಯ ಕಾರಣ ಅಂತಂದ್ರೆ ದಿಢೀರ್ ಫಾಸ್ಟ್ ಫುಡ್ ಮತ್ತೆ ನಮ್ಮ ಜೀವನ ಶೈಲಿ, ಇನ್ಸ್ಟಂಟ್ ಫುಡ್ ಬೇಕಂತ ಕೇಳ್ತಾರೆ. ಈಗ ನೀವು ಮಕ್ಕಳಿಗೆ ಬಂದ ತಕ್ಷಣ ಊಟ ಮಾಡ್ತೇನಪ್ಪ ಮುದ್ದೆ ಇದೆ ಅಂದ್ರೆ ಅವನ್ ಬೇಡ ಅಂತ ಹೇಳ್ತಾನೆ. ಸೊ ಏನ್ ಬೇಕಂತ ಹೇಳ್ತಾನೆ, ಅವನು ಅನ್ನ ಬೇಕಂತ ಹೇಳ್ತಾನೆ. ಅನ್ನ ಅಂತಂದ್ರೆ ಫಾಸ್ಟ್ ಆಗಿ ಅದನ್ನ ತಿನ್ಬಿಡ್ಬೋದು, ಮುದ್ದೆ ಅಂದ್ರೆ ಮುರ್ಕೊಂಡ್ಬೇಕು ನುಂಗ್ಬೇಕು, ಸೊ ಕಷ್ಟ ಆಗುತ್ತೆ. ಸೊ ಮಕ್ಕಳಿಗೆ ಹೆಂಗ್ ಆಗ್ಬಿಟ್ಟಿದಾರೆ ಅಂತಂದ್ರೆ ಸೆಡೆಂಟ್ರಿ ಲೈಫ್ ಆಗ್ಬಿಟ್ಟಿದೆ. ಜೀವನ ಶೈಲಿ ಇರ್ಬೋದು, ಫಾಸ್ಟ್ ಗ್ರೋಯಿಂಗ್ ಟೆಕ್ನಾಲಜಿ ಇರ್ಬೋದು. ಆಮೇಲೆ ಈಗ ಮೊದಲು ಮಹಿಳೆಯರೆಲ್ಲ ಕೆಲ್ಸಕ್ಕೆಲ್ಲ ಹೋಗ್ತಿರ್ಲಿಲ್ಲ, ಈಗ ಎಲ್ಲಾ ಮಹಿಳೆಯರು ನೋಡ್ರಿ ಪೆಟ್ರೋಲ್ ಬಂಕ್ ಅಲ್ಲೂ ಇದಾರೆ, ಹೋಟೆಲ್ಗಳಲ್ಲೂ ಇದಾರೆ. ಸೊ ಏನ್ ವೇ ಹುಡುಕ್ತಾ ಇದಾರಂತಂದ್ರೆ ಇನ್ಸ್ಟಂಟ್ ಪ್ರೊಸೆಸ್ಡ್ ಫುಡ್ ಅನ್ನ ಹುಡುಕ್ತಾ ಇದಾರೆ. ಬಟ್ ಅದರಿಂದ ಏನ್ ಹಾನಿ ಆಗ್ತಿದೆ ಅನ್ನೋದ್ರ ಬಗ್ಗೆ ಅವರು ಯೋಚನೆ ಮಾಡ್ತಿರ್ಲಿಲ್ಲ. ಸೊ ಇನ್ನು ಸಿರಿಧಾನ್ಯಗಳ ಬಳಕೆ ಅಂತ ಬಂದಾವಾಗ ಏನಾಗುತ್ತೆ ಅಂದ್ರೆ, ಸರ್, ಧಾನ್ಯಗಳಿಗೆ ಯಾವುದೇ ರೀತಿಯ ಅಪ್ರಿಯವಾದ ಗಾಢ ವಾಸನೆ ಇರುವುದಿಲ್ಲ. ಸೊ ಅಕ್ಕಿ ಹೆಂಗೆ ಇದಿರುತ್ತಲ್ಲ ಹಂಗೆ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ದು ಫ್ಲಾಕ್ಸ್ ಸೀಡ್ಸ್, ಅಗ್ಸೆ ಸೀಡ್ ಇರ್ಬೋದು, ಸೋಯಾಬೀನ್ ಇರ್ಬೋದು, ಅದರಲ್ಲಿ ಒಮೆಗಾ-3 ಫ್ಯಾಟಿ ಆಸಿಡ್ ಜಾಸ್ತಿ ಇದೆ ಅಂದ್ರೂ ನೀವು ತಿನ್ನಿ ಅಂದ್ರೂ ಜನ ಇಷ್ಟಪಡಲ್ಲ. ಯಾಕಂದ್ರೆ ಅದರಲ್ಲಿ ಸ್ವಲ್ಪ ಫಿಶಿ ಓಡರ್ ಅಂತ ಇರುತ್ತೆ, ಸ್ವಲ್ಪ ಮೀನಿನ ಸ್ಮೆಲ್ ಬರುತ್ತೆ. ಈಗ ಫ್ಲಾಕ್ಸ್ ಸೀಡ್ ಆರೋಗ್ಯಕ್ಕೆ, ಸ್ಪೆಷಲಿ ಲೇಡೀಸ್ಗೆ, ಹೆಂಗಸರಿಗೆ ಮೆನೋಪಾಸಲ್ ಸ್ಟೇಜ್ ಅಲ್ಲಿ ಅವರ ಮುಟ್ಟು ನಿಲ್ಲುವ ಸಮಯದಲ್ಲಿ ಅದು ತುಂಬಾ ಅನುಕೂಲ. ಆದ್ರೆ ಏನಾಗುತ್ತೆ ಅಂತಂದ್ರೆ ಅದರಲ್ಲಿರುವ ಒಂದು ವಾಸನೆಯಿಂದ ನಾವು ಅದನ್ನ ಇಷ್ಟಪಡಂಗಿಲ್ಲ. ಬಟ್ ಇಲ್ಲಿ ಏನಾಗಿದೆ, ಸಿರಿಧಾನ್ಯಗಳಲ್ಲಿ ಅದಕ್ಕೆ ಯಾವುದೇ ರೀತಿಯ ಗಾಢ ವಾಸನೆ ಇರುವುದಿಲ್ಲ. ಸೊ ಹಂಗಾಗಿ ನಾವೇನ್ ಮಾಡ್ಬೋದು, ಅದನ್ನ ಅಕ್ಕಿಯನ್ನ ಫುಲ್ ರಿಪ್ಲೇಸ್ ಮಾಡಿ ಅನ್ನ ರೀತಿಯಾಗೂ ಬಳಸಬಹುದು, ಅಥವಾ ಪಾರ್ಟ್ ಅಂತಂದ್ರೆ ಹಿಟ್ಟು ಮಾಡಿ ಜೋಳದ ಹಿಟ್ಟಿಗೆ ನಾವು ಹಾಕಿರ್ತೇವಲ್ಲ, ಅಕ್ಕಿ ಹಿಟ್ಟು ಹಾಕಿರ್ತೇವಲ್ಲ, ಒಂದೆರಡು ಸ್ಪೂನ್ ಅಕ್ಕಿನೂ ನಾವು ಯೂಸ್ ಮಾಡಬಹುದು. ಅಥವಾ ದೋಸೆ, ಇನ್ಸ್ಟಂಟ್ ದೋಸೆ ನೀವು ಅಕ್ಕಿದ ಹಿಟ್ಟಿದ ಹೇಗ್ ಮಾಡ್ತಿರಲ್ಲ ಅದೇ ರೀತಿ ಎಲ್ಲಾ ರೀತಿಯ ಸಿರಿಧಾನ್ಯಗಳನ್ನ ಬೀಸಿಟ್ಕೊಂಡು ಪೌಡರ್ ಮಾಡಿಕೊಂಡು, ಸೊ ನಾವು ದೋಸೆ ರೀತಿಯಾಗಿನೂ ನಾವು ಅದನ್ನ ಯೂಸ್ ಮಾಡಬಹುದು. ಯೂಶುವಲ್ ಏನಾಗಿದೆ, ಸಾಂಪ್ರದಾಯಿಕವಾಗಿ ನಾವು ನಮ್ಮ ಅಡಿಗೆಯಲ್ಲಿ ರಾಗಿ ಮತ್ತೆ ಸಜ್ಜೆಯನ್ನ ಒಪ್ಪಿಕೊಂಡಿದ್ದೇವೆ. ಬಟ್ ಈ ಊದಲು ನವಣೆ ಸಜ್ಜಿ ಇನ್ನು ಸ್ವಲ್ಪ ಅದು ಟೈಮ್ ತಗೊಳ್ತಾ ಇದೆ, ನಮ್ಮ ಒಂದು ದೈನಂದಿನ ಊಟದಲ್ಲಿ ಅದನ್ನ ನಾವು ತಗೊಂಡ್ಲಿಕ್ಕೆ ಇನ್ ಸ್ವಲ್ಪ ಟೈಮ್ ಬೇಕಾಗಿದೆ. ಈಗ ರಾಗಿ ನೀವು ಕೇಳಿದಿರಂಗೆ ಈ ಕಡೆ ಸೌತ್ ಕಡೆ ಎಲ್ಲ ರಾಗಿ ಮುದ್ದೆ ತಿಂದೆ ತಿಂತಾರೆ, ಇನ್ನ ಸಜ್ಜಿ ನಾರ್ತ್ ಕರ್ನಾಟಕ ಹೋದ್ರೆ ಉತ್ತರ ಕರ್ನಾಟಕದಲ್ಲಿ ನಾವು ಪ್ರತಿದಿನ ಸಜ್ಜೆ ರೊಟ್ಟಿ ಇರುತ್ತೆ, ಇಲ್ಲ ಅಂತಂದ್ರೆ ಸಂಕ್ರಮಣಕ್ಕೆ ಆಮೇಲೆ ಶೀಗಿ ಹುಣ್ಣಿಮೆ ಅಂತ ಈ ಎರಡು ಹಬ್ಬಗಳಲ್ಲಿ ಸಜ್ಜೆ ರೊಟ್ಟಿಯನ್ನ ಕಂಪಲ್ಸರಿ ಆಗಿ ಯೂಸ್ ಮಾಡ್ತಾರೆ ಆ ಕಡೆ ಎಲ್ಲ. ಸಿರಿಧಾನ್ಯಗಳನ್ನ ಹೇಗೆಲ್ಲ ಮೌಲ್ಯವರ್ಧನೆಯನ್ನ ಮಾಡಬಹುದು? ಸರ್, ಮೌಲ್ಯವರ್ಧನೆ ಅಂತಂದ್ರೆ ನಾವೇನಂತೇವಿ, ವ್ಯಾಲ್ಯೂ ಅಡಿಷನ್. ನಿಮ್ಗೆ ಇದರ ಪೋಷಕಾಂಶ ಬಗ್ಗೆ ಏನ್ ಹೇಳಿದೆ, ಇದರಲ್ಲಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಇದೆ, ಪ್ರೋಟೀನ್ ಇದೆ, ಡೈಟ್ರಿ ಫೈಬರ್ ಇದೆ, ಐರನ್ ಇದೆ, ಮತ್ತೆ ಕ್ಯಾಲ್ಸಿಯಂ ಇದೆ ಅಂತ. ಬಟ್ ಇದರಲ್ಲಿ ಏನ್ ಡೆಫಿಷಿಯಂಟ್ ಇದೆ ಅಂತಂದ್ರೆ ಲೈಸಿನ್ ಅನ್ನೋ ಅಮೈನೋ ಆಸಿಡ್. ಸೊ ಈ ಅಮೈನೋ ಆಸಿಡ್ ಏನಂತಿದೆ, ಪ್ರೋಟೀನ್ ಅನ್ನ ಬಿಲ್ಡಪ್ ಮಾಡ್ತಾವ. 21 ನಮಗೆ ಎಸೆನ್ಷಿಯಲ್ ಅವಶ್ಯವಿರುವ ಅಮೈನೋ ಆಸಿಡ್ ನಮ್ಮ ದೇಹಕ್ಕೆ ಬೇಕು. ಸೊ ಅದರಲ್ಲಿ ಲೈಸಿನ್ ತುಂಬಾ ಮಹತ್ವವಾದ ಪಾತ್ರವನ್ನು ವಹಿಸುತ್ತದೆ. ಸೊ ಈ ಎಲ್ಲಾ ಸಿರಿಧಾನ್ಯಗಳಲ್ಲಿ ಲೈಸಿನ್ ಈಸ್ ಡೆಫಿಷಿಯಂಟ್, ಅಂದ್ರೆ ಅದರಲ್ಲಿ ಲೈಸಿನ್ ಇಲ್ವೇ ಇಲ್ಲ. ಸೊ ಒಂದು ವ್ಯಾಲ್ಯೂ ಅಡಿಷನ್ ನೀವ್ ಏನ್ ಮಾಡ್ತೀರಾ, ಟ್ರೆಡಿಷನಲ್ ವೇ ಒಳಗಡೆ ಒಂದ್ ಮಾಡ್ತೀರಾ ಅಥವಾ ನೀವು ಇಂಡಸ್ಟ್ರಿಯಲ್ ಪ್ರೊಸೆಸಿಂಗ್ ಲೆವೆಲ್ ಅಲ್ಲಿ ಒಂದ್ ಮಾಡ್ತೀರಾ. ಸೊ ವ್ಯಾಲ್ಯೂ ಅಡಿಷನ್ ನಾವ್ ಏನ್ ಮಾಡ್ತೇವೆ ಅಂತಂದ್ರೆ, ಈ ಒಂದು ಲೈಸಿನ್ ಡೆಫಿಷಿಯಂಟ್ ನ ನಾವು ಪಲ್ಸ್ ಇಂದ, ಈ ನಮ್ಮ ದ್ವಿದಳ ಧಾನ್ಯದಿಂದ ಪಡಿಬಹುದು, ಪಡಿತೇವೆ. ಸೊ ನಾವು ಈಗ ಹೆಲ್ತ್ ಮಿಕ್ಸ್ ಮಾಡ್ತೇವೆ. ನನ್ನದೇ ಒಂದು MSc ಥೀಸಿಸ್ ಹೇಳ್ಬೇಕಂತಂದ್ರೆ, ನಾನು ಹೆಲ್ತ್ ಮಿಕ್ಸ್ ಮಾಡಿದ್ದೆ ಸರ್, ಬಾರ್ನ್ಯಾಡ್ ಮಿಲೆಟ್, ಊದಲು ಅಂತ ಏನ್ ಕರಿತೇವಲ್ಲ ಅದನ್ನೇ ಸಾನ್ವಾ ಸಾನ್ವಕ್ ಅಂತಾನು ಕರೀತಾರೆ ಅದನ್ನ. ಸೊ ನಾನೇನ್ ಮಾಡಿದ್ದೆ, ಮಿಲೆಟ್ಸ್. ಸೊ ಅದಕ್ಕೆ ನಾನು ವ್ಯಾಲ್ಯೂ ಅಡಿಷನ್ ಏನ್ ಮಾಡಿದ್ದೆ, ಅದಕ್ಕೆ ನಾನು ಉದ್ದಿನ ಬೇಳೆಯನ್ನ ಸ್ಪ್ಲಿಟ್ ಇದರಲ್ಲಿ ಉರ್ದ್ ಬಿಟ್ಟು ಸ್ಪ್ಲಿಟ್ ಮಾಡಿ ಹಾಕಿದ್ದೆ. ಮತ್ತೆ ಬೀಟಾ ಕೆರೋಟಿನ್ ಬೇಕು, ಯಾಕಂದ್ರೆ ಬೀಟಾ ಕೆರೋಟಿನ್ ಲೆವೆಲ್ ಅಂದ್ರೆ ವಿಟಮಿನ್ ಎ ಲೆವೆಲ್ ಕೂಡ ಈ ಸಿರಿಧಾನ್ಯದಲ್ಲಿ ಕಡಿಮೆ ಇರುತ್ತೆ. ಸೊ ನಾನೇನ್ ಮಾಡಿದ್ದೆ, ಗ್ರೇಟೆಡ್ ಕ್ಯಾರೆಟ್ ತುರಿನ ಹಾಕಿದ್ದೆ, ಅಂದ್ರೆ ಕ್ಯಾರೆಟ್ ತುರಿಯನ್ನ ಒಣಗಿಸಿ ಈ ಹೆಲ್ತ್ ಮಿಕ್ಸ್ ಅಲ್ಲಿ ಹಾಕಿದ್ದೆ. ಸೊ ಇದಲ್ಲದೆ ಅದರಲ್ಲಿ ನಾನು ಮೆಂತೆ ಕಾಳು, ಸೊ ನಾನು ಡೆವಲಪ್ ಮಾಡಿದ್ದು ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ ಇದ್ದವರಿಗೆ ಮಾಡಿದ್ದೆ. ಸೊ ದಿಸ್ ಇಸ್ ಒನ್ ಆಫ್ ದ ವ್ಯಾಲ್ಯೂ ಅಡಿಷನ್. ಸೊ ಈ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ನೀವು ನಿಮ್ಮ ಟ್ರೆಡಿಷನಲ್ ಸಾಂಪ್ರದಾಯಿಕವಾಗಿ ನೀವು ಅಡಿಗೆಯಲ್ಲಿ ಯೂಸ್ ಮಾಡ್ಕೊಳ್ಬಹುದು. ದೋಸೆ ಮಾಡ್ಬೋದು, ಇಡ್ಲಿ ಮಾಡ್ಬೋದು, ವಾಂಗಿಬಾತ್ ಮಾಡ್ಬೋದು. ಸೊ ಏನ್ ನೀವು ರೈಸ್ ಐಟಮ್ಸ್ ಇಂದ ಏನೆಲ್ಲ ಮಾಡ್ತಿರಲ್ಲ ಅದನ್ನ ನೀವು ಈ ನವಣಕ್ಕಿ ಸಾವಕ್ಕಿ ಊದ್ಲಕ್ಕಿಂದ ಕೂಡ ಮಾಡಬಹುದು. ಸಿರಿಧಾನ್ಯಗಳ ಬಗ್ಗೆ ಮತ್ತೆ ಅವುಗಳ ಮೌಲ್ಯ ವರ್ಧನೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ?

ಕೊಲ್ಲುವವೋ ಹೆಣ್ಣೆ, ಬಣ್ಣಿಸಲು ಬಾಯಿಲ್ಲ ನಿನ್ನಯ ಸೊಬಗನ್ನೇ. ಕಣ್ಣೆಂಬ ಕಣೆಯಿಂದ ಹಾಯ್ ಕೊಲ್ಲುವವೋ ಹೆಣ್ಣೆ, ಬಣ್ಣಿಸಲು ಬಾಯಿಲ್ಲ ನಿನ್ನಯ ಸೊಬಗನ್ನೇ. ಕೆನ್ನೆಯಲಿ ಕೆಂಪನು ತಂದ